ಮನೋವಚನಗಳಲ್ಲಿ ಕಾಯಕ ಕಾರ್ಯಗಳಲ್ಲಿ ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತಹ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತಹ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಮಸ್ತಕದಲ್ಲಿ ಮಾಡಿಕದ ಕಿರೀಟ ಕಸ್ತೂರಿ ತಿಲಕ ಹಿಂದೆ ಸೆವನಲಾಟ. ಮಸ್ತಕದಲ್ಲಿ ಮಾಡಿಕದ ಕಿರೀಟ ಕಸ್ತೂರಿ ತಿಲಕ ಹಿಂದೆ ಸೆವನಲಾಟ. ಶಿಸ್ತಿಲಿ ಕೊಳಲನು ದುಮಾರಿ ನೋಟ ಕೌಸ್ತುಭ ಎಡ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಮಗಮಗಿಸುವ ಸೊಬಗಿನ ಸುಳಿಗುರುಡು ಚಿಗುರು ತುಳಸಿವನ ಮಾಲೆಯ ಕೊರಳು. ಮಗಮಗಿಸುವ ಸೊಬಗಿನ ಸುಳಿಗುರುಡು ಚಿಗುರು ತುಳಸಿವನ ಮಾಲೆಯ ಕೊರಳು. ಬಗೆ ಬಗೆ ಹೊನ್ನ ಉಂಗುರ ಬಿಟ್ಟ ಬೆರಳು ಬಗೆ ಬಗೆ ಹೊನ್ನ ಉಂಗುರ ಬಿಟ್ಟ ಬೆರಳು ಸೊಗಸಿನ ನಾಭಿಯ ತಾವರೆಯರಳು ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಉಡುದಾರ ಉಡ್ಯಾಣ ಸಕಲಾಭರಣ ಬೆಡಗು ಪಿತಾಂಬರ ಶತರವಿ ಕಿರಣ. ಉಡುದಾರ ಉಡ್ಯಾಣ ಸಕಲಾಭರಣ ಬೆಡಗು ಪಿತಾಂಬರ ಶತರವಿ ಕಿರಣ. ಕಣಗನು ಪುರಗಿಚ್ಚೆ ಗಣನಿಟ್ಟ ಚರಣ ಕಡಗನು ಪುರಗಿಚ್ಚಿ ಗಣನಿಟ್ಟ ಚರಣ ಒಡೆಯ ಪುರಂದರ ವಿಠಲನ ಕರುಣ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ ನಿಂತಿದ್ದಂತಿದೆ ನಿಂತಿದ್ದಂತಿದೆ.